ಸರ್, ಈಗ ನಮ್ಮ ರೈತರು ಸಾವಯವಕ್ಕೆ ಬರ್ಲಿಕ್ಕೆ ಆಸಕ್ತಿ ತೋರಿಸ್ತಾರೆ, ಆದ್ರೆ ಸಾವಯವದಲ್ಲಿ ಬೆಳೆದಂತ ಬೆಳೆಗಳಿಗೆ ಒಂದು ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿ ರೈತರು ಹಿಂಜರಿತಾರೆ ಅಂತ ಅನಿಸ್ತೈತೆ. ಸಾವಯವ ಕೃಷಿಯಲ್ಲಿ ಬೆಳೆದಂತ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಸಿಗುತ್ತೆ ಅಂತಾರೆ. ಹಂಗೇನಿಲ್ಲ, ಇವತ್ತು ಸಾವಯವ ದವಸ ಧಾನ್ಯ ಆಗಿರ್ಬೋದು, ಹಣ್ಣು ತರಕಾರಿ ಆಗಿರ್ಬೋದು, ಇವತ್ತಿನ ದಿನ ಮಾರುಕಟ್ಟೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ನಮ್ಮ ಸಾವಯವದಲ್ಲಿ ಬೆಳೆದಂತ ಪದಾರ್ಥಗಳನ್ನೇ ಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಹೆಚ್ಚಾಗಿದೆ. ಇವತ್ತು ಉದಾಹರಣೆ, ಸಾವಯವದಲ್ಲಿ ಬೆಳೆದಕ್ಕಂಥ ಸಿರಿಧಾನ್ಯನ ಇಲ್ಲಿ ನಾವು ರೈತರಿಂದ 50 ರೂಪಾಯಿ ಕೊಂಡ್ಕೊಂಡು ಅಲ್ಲಿ ಕೆಜಿನ 100 ರೂಪಾಯಿಗೆ ಮಾರ್ತಾ ಇದ್ದಾರೆ. ಅದೇ ರೀತಿ ಹಣ್ಣುಗಳನ್ನ 60 ರೂಪಾಯಿಗೆ ಕೊಂಡ್ಕೊಂಡು ಅಲ್ಲಿ 150 ರೂಪಾಯಿಗೆ ಮಾರ್ತಾ ಇದ್ದಾರೆ. ಅಂದ್ರೆ ಸಾವಯವದಲ್ಲಿ ಕೆಮಿಕಲ್ ಯಾವುದು ಇರೋದಿಲ್ಲ. ಸಾವಯವನೇ ಗುಣ ಮತ್ತೆ ಮನುಷ್ಯನಿಗೆ ಬೇಕಾಗ್ತಕ್ಕಂಥದ್ದು ಪ್ರೋಟೀನ್ ಅಂಶ ಆಗಿರ್ಬೋದು, ಎಲ್ಲಾ ಅಂಶಗಳನ್ನು ಒಳಗೊಂಡಿರುತ್ತದೆ. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಸಾವಯವ ಪದಾರ್ಥಗಳಿಗೆ ಬೇಡಿಕೆ ಫುಲ್ ಹೆಚ್ಚಾಗಿದೆ. ಯಾಕಂದ್ರೆ ಮಾನವನ ಆರೋಗ್ಯ ಕ್ಷೀಣಿಸಿ ಅವನೇನಂತ ಸಾವಯವ ಪದಾರ್ಥಗಳಿಗೆ ಮಾರೋಗ್ತಾ ಇದ್ದಾನೆ. ಅದನ್ನ ಸಾವಯವ ಹುಡುಕಿ ಸಾವಯವ ಪದಾರ್ಥಗಳನ್ನೇ ನನಗೆ ಬೇಕು, ಅದು ಬೆಲೆ ಎಷ್ಟಾದ್ರೂ ಆಗಲಿ ನಾನು ಅದನ್ನ ತಿನ್ಲೇಬೇಕು, ನನ್ನ ಆರೋಗ್ಯ ಕಾಪಾಡಿಕೊಂಡು ಉತ್ತಮ ಜೀವನ ನಡೆಸಬೇಕು ಅಂತಕ್ಕಂಥದ್ದನ್ನ ಮನಗಂಡು ಕನ್ಸ್ಯೂಮರು ಇವತ್ತು ರೈತರು ಬೆಳೆದಂತ ಸಾವಯವ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ. ಯಾವುದೇ ಆಗಲಿ ಇವರು ರೈತರ ಮನೆ ಬಾಗಿಲಿಗೆ ಬಂದು ಕೊಂಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದರಿಂದ ರೈತ ಬಾಂಧವರೆಲ್ಲರೂ ಸಾವಯವ ಕೃಷಿಗೆ ಮಾರು ಹೋಗ್ರಿ, ಸಾವಯವ ಕೃಷಿಯನ್ನು ಮಾಡ್ರಿ. ಇವತ್ತಿನ ದಿನಗಳಿಂದ ಸಾವಯವ ಕೃಷಿಯಲ್ಲಿ ಬೆಳೆದಂತ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ದಯವಿಟ್ಟು ಇದನ್ನು ತಾವು ಅಳವಡಿಸಿಕೊಂಡಿದ್ದೆ, ಆದರೆ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಬೆಳೆದಂತ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಬರುತ್ತದೆ, ಹೆಚ್ಚಿನ ಬೆಲೆ ಬರ್ತದೆ, ಮತ್ತೆ ಸಾವಯವಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಜನ. ಆದ್ದರಿಂದ ದಯವಿಟ್ಟು ಸಾವಯವ ಕೃಷಿಗೆ ಅಳವಡಿಸ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಸರ್, ಹೀಗಾಗಿದ್ರೆ ಈ ಸಾವಯವ ಕೃಷಿಗೆ ಸಂಬಂಧಪಟ್ಟಂಗೆ ನಿಮ್ಮ ಇಲಾಖೆಯಿಂದ ಏನೇನು ಅನುಕೂಲಗಳಿದಾವೆ ರೈತರಿಗೆ? ನಮ್ಮಲ್ಲಿ ಸಾವಯವ ಕೃಷಿ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಇದೆ. ಇಲ್ಲಿ ಗೊಂಬೆರಳ್ಳಿ ಅಂತ ಹೇಳ್ಬಿಟ್ಟು ಗ್ರಾಮದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅದು ಪ್ರತಿಯೊಂದು ಕುಟುಂಬಕ್ಕೂ ಒಂದು ಎರೆಹುಳು ತೊಟ್ಟಿನ ಮಾಡ್ಕೊಟ್ಟಿದ್ವಿ. ಅವರು ಸಮ್ಮಲ್ಲಿರ್ತಕ್ಕಂತ ಏನು ಜಾನುವಾರುಗಳ ಒಂದು ತ್ಯಾಜ್ಯ ಮತ್ತೆ ಸಗಣಿಗಳನ್ನ ಬಳಕೆ ಮಾಡಿಕೊಂಡು ಗೊಬ್ಬರನ ಉತ್ಪಾದನೆ ಮಾಡಿ ಅವರು ತಮ್ಮ ಜಮೀನಿಗೆ ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಸಾವಯವ ಪದಾರ್ಥಗಳನ್ನ ಸಂಸ್ಕರಣೆ ಮಾಡಿಬಿಟ್ಟು ಪದಾರ್ಥಗಳನ್ನು ತಯಾರು ಮಾಡಿ ಅದನ್ನು ಮಾರ್ತಾ ಇದ್ದಾರೆ. ಸಾವಯವ ಅಕ್ಕಿ ಮಾಡ್ತಾ ಇದ್ದಾರೆ. ಹಿಂಗೆ ಸಾವಯವ ಪದಾರ್ಥಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿರತಕ್ಕಂತ ಸಾವಯವ ಗೊಬ್ಬರಗಳನ್ನ ನಾವು ಕೊಡ್ತಾ ಇದ್ದೀವಿ. ಉದಾಹರಣೆ, ಜಿಂಕ್ ಇರ್ಬೋದು, ಜಿಪ್ಸಮ್ ಇರ್ಬೋದು, ಬೋರಾಕ್ಸ್ ಇರ್ಬೋದು, ಹಿಂಗೆ ಎರೆಹುಳು ಗೊಬ್ಬರ ಇರ್ಬೋದು, ಇದನ್ನೆಲ್ಲ ನಮ್ಮ ಇಲಾಖೆಯಲ್ಲಿ ಸೌಲಭ್ಯಗಳನ್ನು ಪಡೆದುಕೊಂಡು ಅವರು ಉತ್ಪಾದಕತೆಯನ್ನು ಹೆಚ್ಚಿ ಸಾವಯವದಲ್ಲೇ ಬೆಳೆದು ಉತ್ಪಾದಕತೆಯನ್ನು ಹೆಚ್ಚಿ ಮಾಡ್ಕೊಳ್ಳಕ್ಕೆ ಮತ್ತೆ ಸಂಸ್ಕರಣೆ ಮಾಡಿ ಕೆಲವು ಪದಾರ್ಥಗಳನ್ನ ರಾಗಿ ಆಗಿರ್ಬೋದು ಅದನ್ನ ಹೆಚ್ಚಿನ ಬೆಲೆಗೆ ಮಾರ್ತಾ ಇದ್ದಾರೆ ಇವತ್ತು ಮಾರುಕಟ್ಟೆಯಲ್ಲಿ. ಅದನ್ನ ಕೃಷಿ ಇಲಾಖೆ ಒಂದು ಕೃಷಿ ವಸ್ತು ಪ್ರದರ್ಶನಗಳಲ್ಲಿ ಅದನ್ನ ತಂದ್ಬಿಟ್ಟು ಬಳಕೆ ಮಾಡಿ ಬೇರೆ ರೈತರಿಗೂ ಮನವರಿಕೆ ಮಾಡ್ತಾ ಇದ್ದಾರೆ. ಇನ್ನೆಲ್ಲ ಇತ್ತೀಚಿನ ದಿನಗಳಲ್ಲಿ ಹಲವಾರು ರೈತರು ಪ್ರೇರೇಪಿತರಾಗಿ ಸಾವಯವ ಕೃಷಿಗೆ ಮಾರು ಹೋಗಿದ್ದಾರೆ. ನಮ್ಮ ಇಲಾಖೆಯ ಹನಿ ನೀರಾವರಿ ಆಗಿರ್ಬೋದು, ತುಂತುರು ನೀರಾವರಿ ಆಗಿರ್ಬೋದು, ಆಮೇಲೆ ಲಘು ಪೋಷಕಾಂಶಗಳನ್ನ ಆಗಿರ್ಬೋದು, ಇನ್ನೆಲ್ಲ ನಮ್ಮಲ್ಲಿ ಇಲಾಖೆಯಿಂದ ಸವಲತ್ತುಗಳನ್ನು ಪಡೆದ್ಬಿಟ್ಟು ಉತ್ತಮ ರೀತಿಯಲ್ಲಿ ಸಾವಯವ ಕೃಷಿ ಅಳವಡಿಸಿಕೊಂಡು ರೈತರು ಆರ್ಥಿಕತೆಯನ್ನು ಹೆಚ್ಚು ಮಾಡಿಕೊಂಡು ಅವರ ಜೀವನ ಉತ್ತಮ ಪಡಿಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೇನೆ. ಸರ್, ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ಸಾವಯವ ಕೃಷಿಗೆ ಬರುವಂತ ಅನಿವಾರ್ಯತೆ ಇದೆ ಅಂತ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಇವತ್ತಿನ ದಿನಮಾನಗಳಲ್ಲಿ ಕೃಷಿ ಭೂಮಿ ಬರಡಾಗಿದೆ, ಅದನ್ನ ಮತ್ತೆ ಜೀವಂತ ಮಾಡಿ ಮತ್ತೆ ಮುಂದಿನ ಪೀಳಿಗೆಗೆ ಅದನ್ನು ಉಳಿಸ್ಕೊಟ್ಟು ಹೋದ್ರೆ ಅವತ್ತಿನ ಒಂದು ಆಹಾರ ಭದ್ರತೆಯನ್ನು ಕೊಟ್ರೆ, ನೀವು ಸಾವಯವ ಕೃಷಿ ಮಾಡೋದ್ರ ಮುಖಾಂತರ ಆಹಾರ ಭದ್ರತೆಯನ್ನು ಕೊಟ್ರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ, ಮುಂದಿನ ಒಂದು ಜನರೇಷನ್ ಗಳನ್ನು ಭೇಟಿ ಮಾಡಬಹುದು. ನಾವು ಆತ್ಮ ಸಿಬ್ಬಂದಿ ಆದ ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಮ ಮೊಬೈಲ್ ನಂಬರ್ ಈ ತರ ಇದೆ, 9901431611. ಈ ನಂಬರ್ ಗೆ ಕರೆ ಮಾಡಿ ತಮ್ಮ ಹೆಚ್ಚಿನ ಮಾಹಿತಿಯನ್ನ ಸಾವಯವ ಕೃಷಿ ಬಗ್ಗೆ ತಿಳಿದುಕೊಳ್ಬಹುದು. ಇದು ಚಳ್ಳಕೆರೆ ಕೃಷಿ ಇಲಾಖೆಯ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರಾದ ಟಿ ರಾಮಕೃಷ್ಣ ಸರ್ ಅವರ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೇನೆ, 9901413161. ಈ ನಂಬರ್ಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಸಾವಯವ ಕೃಷಿಯಿಂದ ರೈತರಿಗೆ ಏನೇನು ಅನುಕೂಲಗಳು ಆಗ್ತವೆ, ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಸಾವಯವ ಕೃಷಿಯಿಂದ ಆಗುವ ಅನುಕೂಲಗಳ ಕುರಿತು ಚಳ್ಳಕೆರೆ ಕೃಷಿ ಇಲಾಖೆಯ ತಾಂತ್ರಿಕ ವ್ಯವಸ್ಥಾಪಕರಾದ ಟಿ ರಾಮಕೃಷ್ಣನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಪೇಟೆ ಧಾರಣೆ, ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ. ಹರಳು ಬೀಜ ಕ್ವಿಂಟಾಲ್ಗೆ ಕನಿಷ್ಠ 5153 ರೂಪಾಯಿಂದ ಗರಿಷ್ಠ 5225 ರೂಪಾಯಿಗಳು. ಹೆಸರುಕಾಳು ಕ್ವಿಂಟಾಲ್ಗೆ 6451 ರಿಂದ 6451. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1875 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ, ಹೆಸರುಕಾಳು ಮಧ್ಯಮ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,370 ರೂಪಾಯಿಗಳು. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 3,109 ರೂಪಾಯಿಯಿಂದ ಗರಿಷ್ಠ 6,109 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,040 ರೂಪಾಯಿಯಿಂದ ಗರಿಷ್ಠ 1,100 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 5,790 ರೂಪಾಯಿಯಿಂದ ಗರಿಷ್ಠ 6,091 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ, ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 4,090 ರೂಪಾಯಿಯಿಂದ ಗರಿಷ್ಠ 6,369